ತೊಗರಿ ಬೆಳೆಯನ್ನ ತಕ್ಕೊಂಡ ಮೇಲೆ ಅದು ಬಿದ್ದಿರತಕ್ಕಂತ ಸಸ್ಯಾವಶೇಷಗಳನ್ನ ಮುಗ್ಗುಡಿಯುವಂತ ಕೆಲಸ ನಾವು ಮಾಡ್ತಿದ್ವಿ. ಅದು ಏನ್ ಬುಡಿಚಿರಲಿ ಅಥವಾ ತಪ್ಪಲ ಇರಲಿ, ಎಲ್ಲ ಆಳವಾಗಿರ್ತಕ್ಕಂತ ಉಳುಮೆಯನ್ನ ಮಾಡಿ ಅದನ್ನ ಮುಗ್ಗು ಹೊಡೆದು ಬಿಡ್ತಿದ್ವಿ. ಅದು ಮಾಡೋದ್ರಿಂದ ಮುಂದೆ ಏನಾಗ್ತಿತ್ತು ಅಂತಂದ್ರೆ ಸ್ವಲ್ಪ ಸಮಯ ತಗೋತ ಅದು ಸ್ವಲ್ಪ, ಯಾಕಂದ್ರೆ ಕೊಳಿಬೇಕಲ್ಲ, ಕೊಳಿಲಿಕ್ಕೆ ಅದಕ್ಕೆ ಸ್ವಲ್ಪ ಸರಿಯಾಗಿ ತೇವಾಂಶ ಬೇಕು. ಆ ತೇವಾಂಶ ಇದರಿಂದ ಸುಮಾರು ಈಗ ನಾವು ಈಗ ಏನ್ ಮಾಡ್ತೀವಪ್ಪ ಅಂದ್ರೆ ಕಟಾವ್ ಆದ್ಮೇಲೆ ಅದನ್ನ ಮುಗ್ಗು ಹೊಡೆದ್ಮೇಲೆ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಎಲ್ಲ ಕೊಳೆದು ಬಿಡ್ತಿತ್ತು. ಮುಂದೆ ನಾವ್ ಏನ್ ಮಾಡಿದೀವಿ ಅಂದ್ರೆ ಜೋಳ ಮತ್ತು ಕಡಲೆಯನ್ನು ಬಿತ್ಕೊಂಡಾಗ ಜೋಳಕ್ಕೆ ಸಾರಜನಕ ಕೊಡದಲ್ಲೇಬಾರದು ಅಂತಕ್ಕಂಥದ್ದು ಫಲಿತಾಂಶ ನಾವು ಕಂಡದ್ದು. ನೋಡ್ರಿ ಮತ್ತೆ ನೂರಕ್ಕೆ ನೂರಲ್ಲಿ ಉಳಿತಲ್ಲ ಸಾರಜನಕ, ಮತ್ತು ಅದಲ್ಲದೆ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆನೂ ಕೂಡ ಹೆಚ್ಚಾಗಿದ್ದು ನಾವು ಕಾಣಬಹುದು. ಇದನ್ನೆಲ್ಲ ನಾವು ಲ್ಯಾಬೊರೇಟರಿ ಒಳಗ ಇವೆಲ್ಲ ಅನಲೈಸಿಸ್ ಮಾಡಿದ್ದೀವಿ. ಅಜೋಸ್ಪರ್ಲಮ್ಮು, ರೈಜೋಬಿಯಮ್ಮು, ಬೇಕಾಗಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳ ಬಗ್ಗೆ ನಾವು ಮಾಹಿತಿಯನ್ನ ಅಡ್ಡಿಲ್ಲ. ಈಗೇನು ನೀವು ಹೇಳಿದ್ರಲ್ಲ ಬಹಳ ಒಳ್ಳೆ ವಿಚಾರದ, ಯಾಕಂತಂದ್ರೆ ಈ ಸೂಕ್ಷ್ಮಾಣು ಜೀವಿಗಳು ನಮ್ಮ ರೈತರಿಗೆ ಏನು ರಸಗೊಬ್ಬರಗಳನ್ನ ಅಥವಾ ಏನು ಪೋಷಕಾಂಶ ಇರ್ತದ ಅದು ಮಣ್ಣಿನಿಂದ ಸಸಿಗಳಿಗೆ ಕೊಡುವಂತಹ ಒಂದು ಕೆಲಸ ಮಾಡ್ತಾವಲ್ಲ. ಈಗ ಎಷ್ಟು ಪ್ರಮಾಣದೊಳಗೆ ಹೆಚ್ಚಾಯ್ತು ಅನ್ನೋದು ಏನಾದ್ರೂ ನೀವು ಹೇಳೋದಕ್ಕೆ ಸಾಧ್ಯ? ಸುಮಾರು ಶಿಫಾರಸು ಮಾಡಲಾಗಿತ್ತು ಮೊದಲು ಈ ಜೋಳದ ತಗೋತಿ ನಾನು. ಜೋಳಕ್ಕೆ ನಾವು ಒಂದು ಒಂದು ಹೆಕ್ಟರ್ಗೆ 50 ಕೆಜಿ ಅಂತ ನಾವು ರೆಕಮೆಂಡೇಶನ್ ಕೊಡ್ತೀವಿ. 50 ಕೆಜಿ ಒಂದು ಹೆಕ್ಟರ್ಗೆ ಉಪಯೋಗ ಮಾಡ್ರಿ ಅಂತ ಹೇಳಿ. ಆ 50 ಕೆಜಿ ಉಪಯೋಗ ಮಾಡೋದೇ ಬೇಡ ಅಂತಕ್ಕಂತ ಫಲಿತಾಂಶ ಬೇಕು. ಅಂದ್ರೆ ನೀವು ಪರ್ಸೆಂಟೇಜ್ ಅಥವಾ ಅಂದ್ರೆ ಈಗ ನಾವು ರಾಸಾಯನಿಕ ಗೊಬ್ಬರಗಳ ಮೇಲೆ 100ಕ್ಕೆ 100 ಖರ್ಚು ಮಾಡ್ತಾ ಇದ್ವಿ, ಅದು ಸಂಪೂರ್ಣವಾಗಿ ಉಳಿತು. ಉಳಿತು ಒಂದು ಒಂದು ಆಮೇಲೆ ಭೂಮಿ ಒಳಗೆ ಏನು ಜೀವಾಣುಗಳ ಸಂಖ್ಯೆ ಹೆಚ್ಚಾಗುತ್ತೆ, ಎಷ್ಟು ಟೈಮ್ ಹೆಚ್ಚಾಗ್ಯದ ಅನ್ನೋದ್ರ ಬಗ್ಗೆ ಎಷ್ಟು ಪಟ್ಟು ಹೆಚ್ಚಾಯ್ತು ಅಂತ ಹೇಳಿ. ಅಂದ್ರ ಈಗ ಏನಾಗುತ್ತಂದ್ರಿ, ಮೈಕ್ರೋಬ್ಸ್ ಬಗ್ಗೆ ನಾವು ಮಾತಾಡ್ಬೇಕಂದ್ರ ಅದು ಕೌಂಟ್ ಮಾಡಕ್ಕಾಗಲ್ಲ. ಅದು ನಮ್ದೇ ಆಗಿರತಕ್ಕಂಥದ್ದು ಒಂದು ಮೈಕ್ರೋಬಯಾಲಜಿಸ್ಟ್ ಅವರೊಂದು ಫಲಿತಾಂಶವನ್ನು ಕೊಡ್ತಾರೆ. ಇಷ್ಟು ಮಣ್ಣು ತಗೊಂಡ್ರೆ ಅದರೊಳಗೆ ಇಷ್ಟು ಪ್ರಮಾಣದೊಳಗೆ ಸಂಖ್ಯೆ ಇರ್ತದೆ. ಅಡ್ಡಿ ಇಲ್ಲ ಅಂದ್ರ ನಿಮ್ಮ ಒಂದು ಲೆಕ್ಕದ ಪ್ರಕಾರ, ಯಾಕಂತಂದ್ರೆ ನೀವು 100ಕ್ಕೆ 100 ಉಳಿಸಿದ್ರೆ ಅಲ್ಲಿ ಗೊಬ್ಬರ ಅಂದ್ರೆ ಸಾಕಷ್ಟು ಪ್ರಮಾಣದೊಳಗೆ ಏನು ಏನು ಸೂಕ್ಷ್ಮಾಣು ಜೀವಿಗಳದಾವ ನಮ್ಮ ರೈತರಿಗೆ ಬೇಕಾದಂತ ಅವು ಹೆಚ್ಚಿಗಾದಂತಹದ್ದು ಪರಿಸರ ನೀವು ಅಲ್ಲಿ ನೋಡಿದ್ರಿ. ಅದು ಅದನ್ನು ಕಂಡಿವ್ ಸರ್. ಆಮೇಲೆ ನಾವು ಹಾಕತಕ್ಕಂಥ ರಾಸಾಯನಿಕ ಗೊಬ್ಬರಗಳ ಪ್ರಮಾಣವನ್ನು ಕೂಡ ಟೋಟಲಿ ನಿಲ್ಲದ. ಇದು ಬಹಳ ಮುಖ್ಯ. ನಾವು ರಾಸಾಯನಿಕ ಗೊಬ್ಬರ ಹಾಕಲಿಲ್ಲ ಅಂತಂದ್ರೆ ಮತ್ತೆ ಅವು ಸೂಕ್ಷ್ಮಾಣು ಜೀವಿಗಳಿಗಾಗ್ಲಿ ಅಥವಾ ನಮ್ಮ ರೈತ ಮಿತ್ರ ಕೀಟಗಳಿರ್ಬೋದು ಅವಕ್ಕೆ ಬಹಳಷ್ಟು ಅನುಕೂಲ ಆಗಿ ಒಂದು ಒಳ್ಳೆ ವಾತಾವರಣ ಅಲ್ಲಿ ನಿರ್ಮಾಣ ಆಗ್ತದೆ ಮತ್ತೆ ಮಣ್ಣಿನ ಆರೋಗ್ಯ ಕೂಡ ಸುಸ್ಥಿರವಾಗಿ ನಿರಂತರ ಕೃಷಿ, ಸುಸ್ಥಿರವಾಗಿರತಕ್ಕಂಥ ಕೃಷಿ, ಅಲ್ಲಿ ನಾವು ಫಲವತ್ತತೆಯನ್ನು ಕಾಪಾಡಿಕೊಂಡು ಬರಬೇಕಾಗಿರ್ತಕ್ಕಂಥ ಕೃಷಿ ಎಲ್ಲವನ್ನು ನಾವು ಇಲ್ಲಿ ಕಾಣಿಕೊಳ್ಳಬೇಕಂತ ವಿಷಯ ಇಲ್ಲಿದೆ. ಬರೋಬ್ರಿ. ಈಗ ನಾವು ಸಸ್ಯಾವಶೇಷಗಳ ಬಳಕೆ ಅಂತಂದಾಗ ನಾವು ಏನ್ ಬೆಳಿತೀವಿ ಅದರ ಕಾಳುಗಳನ್ನು ತಕ್ಕೊಂಡು ಉಳಿದದನ್ನ ನಾವು ಮುಗಿ ಹೊಡೆಯುವಂತ ಏನೇನ್ ಮಾಡಬಹುದು ಅಂತೀರಿ? ಹೆಂಗ್ ಮಾಡಬಹುದು? ಈಗ ಜೋಳದ ದಂಟ್ ಇರ್ತದ, ತೊಗರಿ ಕಟ್ಟಿಗೆ ಇರ್ತದ, ಹತ್ತಿ ಕಟ್ಟಿಗೆ ಇರ್ತದ, ಇಂಥವ್ ಏನೇನ್ ಇರ್ತಾವಲ್ಲ, ಆಮೇಲೆ ಶೇಂಗಾದ್ದು ಬೆಳೆ ಉಳಿಕೆಗಳು ಯಾವ ರೀತಿ ನಾವು ಹೊಲಕ್ಕೆ ಸೇರಿಸಬಹುದು ಅಂತ? ಈಗ ಏನಾಗುತ್ತಂದ್ರ, ಈಗ ಶೇಂಗಾದ್ದು ಪಳಿ ಉಳಿಕೆಗಳು ಯಾವಾಗಲೂ ದನಕರಗಳಿಗೆ ಹಾಕ್ತಕ್ಕಂತ ವಿಷಯ ಇಲ್ಲಿ ಬರ್ತದ. ಎರಡು ರೀತಿ ವಿಚಾರ ಮಾಡುವ, ಯಾವ ದನಕರಗಳಿಗೆ ಹಾಕ್ತಕ್ಕಂಥದ್ದು ಏನ್ ಅಲ್ಲಿ ಇರ್ತದ ಅದನ್ನ ಬಿಟ್ಟು ಉಳಿದದ್ದೆಲ್ಲ ಬರೋಬ್ರಿ. ಅದನ್ನ ಮೇವನ್ನ ಯಾವ್ದು ಉಪಯೋಗ ಮಾಡ್ತೀವಿ ಅದನ್ನ ಬಿಡೋಣ. ಉಳಿದೆಲ್ಲ ನಾವು ಭೂಮಿಗೆ ಅದು ಸೇರಿಸಲಿಕ್ಕೆ ಅಥವಾ ಭೂಮಿ ಒಳಗ ಒದಗಿಸ್ಲಿಕ್ಕೆ ಏನ್ ನಿರ್ವಹಣೆಗಳದಾವ ಅಂತವನ್ನ ನಿಮ್ಮ ಏನೋ ಕ್ಷೇತ್ರದಲ್ಲಿ ಹಿಂಗ ಅಂತ ಹೇಳಕ್ ಬರಲ್ಲ ನಾವು. ಯಾಕೆ ಕೆಲವೊಬ್ಬ ವರ್ಮಿ ಕಾಂಪೋಸ್ಟಿಂಗ್ ಹೇಳ್ತೀವಿ, ಇಲ್ಲ ನಮ್ಗೆ ಮಾಡಕ್ ಆಗೋದಿಲ್ರಿ ಅಂತಾರೆ ಕೆಲವೊಬ್ರು. ನಿಮ್ಮ ಕ್ಷೇತ್ರದೊಳಗ ಯಾವ ರೀತಿಯಾಗಿರ್ತಕ್ಕಂಥ ಅನುಕೂಲಗಳದಾವ ಅಂತ ಅನುಕೂಲಗಳನ್ನ ಅಳವಡಿಸಿಕೊಂಡು ಅದನ್ನ ಚೆಲ್ಲೆ ಪಿಲ್ಲೆ ಆಗಿ ಸುಡಲಾರದನೆ ಒಂದು ನಿಗದಿತ ಆಗಿರ್ತಕ್ಕಂಥ ಒಂದು ಸ್ಥಳದಲ್ಲಿ ಹಾಕಿ ಬರೀದು ಮಾಡಿ ವಿಜ್ಞಾನಿಗಳ ಸಲಹೆ ತಗೊಂಡು ಅದನ್ನ ಸ್ವಲ್ಪ ಡಿಕಾಂಪೋಸ್ ಅಂದ್ರೆ ಅದು ಕೊಳ್ಳಲಿಕ್ಕೆ ಅದು ಕೊಳಿಲಿಕ್ಕೆ ಒಂದು ಅನುಕೂಲ ಕೊಟ್ಟು ಅದನ್ನ ತಂದು ನಿಮ್ಮ ಪುನಃ ನಮ್ಮ ಹೊಲಕ್ಕ ನಾವು ಹಾಕಿದ್ರೆ ಒಳ್ಳೇದಾಗ್ತದ ಅಂತ ನಂದು ವಿಷಯ. ಒಂದು ಕಡೆ ಸಸ್ಯಾವಶೇಷಗಳನ್ನ ಕೂಡಿಸಿ ಅವನ್ನ ಕಳಿಸುವಂತ ಒಂದು ವ್ಯವಸ್ಥೆ ಒಂದು ಮಾಡ್ಕೊಳ್ಬೇಕು. ಇಲ್ಲ ಅಂತಂದ್ರೆ ಈಗ ನೇರವಾಗಿ ನಾವು ನಮ್ಮ ಹೊಲದೊಳಗನೆ ಅದನ್ನ ಒಂದು ನೇಗಿಲ ಹೊಡೆದು ಆಳವಾಗಿ ಒಂದು ಉಳುಮೆ ಮಾಡಿ ನೇಗಿಲ ಹೊಡೆದು ರೋಟೋವೇಟರ್ ಹೊಡೆದು ನಮ್ಮ ಹೊಲದೊಳಗೆ ಸೇರಿಸ್ತೀವಿ ಅನ್ನುವಂಥದ್ದು. ಈಗ ಹೊಲದೊಳಗೆ ಹಂಗ ಸೇರಿಸಬೇಕಾದ್ರೆ ಯಾವ್ದಾದ್ರು ಜೀವಾಣುಗಳನ್ನ ಅಲ್ಲಿ ನಾವು ಬಿಡಬೇಕಾಗ್ತದೆ, ಅವನು ಕೂಡ ನಾವು ಉಪಯೋಗ ಮಾಡ್ಕೋಬೇಕು. ಅಲ್ಲಿ ಏನಾದಂತರ ಕೆಲವೊಂದಷ್ಟು ಜೀವಾಣುಗಳನ್ನ ನಾವು ಹಾಕೋದ್ರಿಂದ ಅದು ಆದಷ್ಟು ಕೊಳಿಲಿಕ್ಕೆ ಬಹಳಷ್ಟು ಜಲ್ದಿ ಕೊಳಿಯೋಂಗ್ ಮಾಡ್ತಾವ. ಆದ್ರೆ ಒಂದು ಏನಂದ್ರೆ ಅಲ್ಲಿ ನಾವು ಸ್ವಲ್ಪ ಅದರೊಳಗೆ ಅಲ್ಲಿ ಸ್ವಲ್ಪ ತೇವಾಂಶ ಇರೋದನ್ನ ಗಮನಿಸಬೇಕು. ಅದೇ ಒಂದು ಸ್ವಲ್ಪ ರೈತರ ಸಮಸ್ಯೆ ಬಹಳ ಮುಖ್ಯ. ಅದಕ್ಕೆ ನಾವೇನೈತಿ ಇದು ಆಗ್ಲಿಲ್ಲ ಅಂತಂದ್ರ ನೀವೇನು ಒತ್ತಟ್ಟಿ ಕೂಡಿಟ್ಬಿಟ್ಟು ಅದಕ್ಕೆ ಸ್ವಲ್ಪ ಏನೋ ಬಾವಿ ಹತ್ರ ಅಥವಾ ನಳ ಇತ್ತು ಅಥವಾ ನೀರು ಎಲ್ಲಿ ಸಿಗ್ತಿತ್ತು ಅಂತಲ್ಲಿ ನೀವು ಸಂಗ್ರಹ ಮಾಡಿ ಅದನ್ನು ಸರಿಯಾಗಿ ಅಲ್ಲಿ ಕೊಳಿಸ್ಲಿಕ್ಕೆ ಅನುಕೂಲ ಆಗ್ತದೆ. ಈಗ ನಾವು ಸಿಚುವೇಶನ್ ತಕ್ಕಂಗೆ ಮಾತಾಡಬೇಕಾಗತ್ತೆ. ಈಗ ಒಣ ಬೇಸಾಯದೊಳಗ ಅಲ್ಲಿ ಹೋದಾಗ ಮತ್ತೆ ಅಲ್ಲಿ ನಮ್ದು ಹೆಂಗೆ ರೀ, ನಮ್ದು ಎಲ್ಲ ಒಣ ತೇವಾಂಶ ಇಲ್ಲ ಅಂತಂದಾಗ ಅದು ಮತ್ತೆ ನಮಗೆ ಪ್ರಶ್ನೆ ಕುಂದು ಬಿಡ್ತದೆ. ಅಂದ್ರೆ ಒಂದ್ ಸ್ವಲ್ಪ ಹಸಿ ವಾತಾವರಣ, ಹಸಿ ವಾತಾವರಣ ಬೇಕು, ಯಾಕಂದ್ರೆ ಜೀವಾಣುಗಳು ಬೆಳಿಬೇಕು ಅಂತಂದ್ರೆ ನೀರ್ ಬೇಕಾಗ್ತದೆ, ಅವುಗಳಿಗೂ ಕೂಡ ನೀರ್ ಬೇಕು, ನಮಗೆ ನೀರ್ ಬೇಕಾಗ್ತದೆ, ಹಂಗ ಅವುಗಳಿಗೂ ನೀರ್ ಬೇಕು, ಮತ್ತು ಒಂದು ಹದವಾದಂತಹ ಒಂದು ವಾತಾವರಣ ಅಲ್ಲಿ ಇರಬೇಕು. ಅದಕ್ಕೆ ಒಂದು ತಿಪ್ಪೆ ಗುಂಡಿಯನ್ನ ಬೇರೆ ಮಾಡ್ಕೋಬೇಕು, ಮಾಡಿಕೊಂಡು ಅಲ್ಲಿ ಒಂದು ಗೊಬ್ಬರ ತಯಾರು ಮಾಡುವಂತದ್ದಾಗ್ಲಿ ಅಥವಾ ಎರೆ ಗೊಬ್ಬರ ತಯಾರು ಮಾಡ್ಕೊಳ್ಳುವಂತದ್ದಾಗ್ಲಿ ಇದನ್ನ ನಮ್ಮ ಎಲ್ಲಾ ರೈತ ಬಾಂಧವರು ಮಾಡ್ಕೊಳ್ಬೇಕಾಗುತ್ತೆ. ಈಗ ಏನಾಗಿದೆ ಸರ್, ನಾವು ಸಿಚುವೇಶನ್ ಈಗ ಈ ನನ್ನದೇ ಒಂದು ವಿಷಯ ತಗೊಂಡಾಗ, ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನ ಒಬ್ಬ ವಿದ್ಯಾರ್ಥಿ ಡಾಕ್ಟರ್ ಎಸ್ ಹಳಪೇಟಿ ಅವರ ಸಲಹೆ ಮೇರೆಗೆ ನಾನು ಅವರೊಬ್ಬರ ವಿದ್ಯಾರ್ಥಿಯಾಗಿ ಒಂದು ಬ್ರೌನ್ ಮ್ಯಾನ್ಯುವೇರಿಂಗ್ ಅಂತಕ್ಕಂಥದ್ದು ಒಂದು ಸಂಶೋಧನೆ. ಬ್ರೌನ್ ಅಂದ್ರೇನು, ಏನಪ್ಪ ಇದೇನು ಬ್ರೌನ್ ಮ್ಯಾನ್ಯುವೇರಿಂಗ್, ಕಂದು ಗೊಬ್ಬರ, ಏನ್ ಕಂದು ಗೊಬ್ಬರ, ಅದು ಏನಲ್ಲ, ನಾವೇನು ಅದನ್ನ ಯಾವ ರೀತಿ ಬಳಸ್ತೀವಲ್ಲ ಅದಕ್ಕೊಂದು ಹೆಸರಿಟ್ಟಿದ್ದಷ್ಟೇ. ಅದು ಏನಾಗತ್ತೆ ಸರ, ನಾವು ಈಗ ಮೆಕ್ಕೆಜೋಳದೊಳಗ ನಮ್ಮಲ್ಲಿ ಅಚ್ಚುಕಟ್ಟು ಪ್ರದೇಶದೇ ಮಾತಾಡ್ಬಿಡ್ತೀನಿ, ಮೆಕ್ಕೆಜೋಳ ಆದ್ಮೇಲೆ ಎರಡನೇ ಬೆಳೆಯನ್ನ ಕಡಲೆ ಅಥವಾ ಗೋಧಿ ಅಂತಕ್ಕಂಥದ್ದು ಬೆಳ್ಕೋಬೇಕಾಗಿತ್ತಂದ್ರ, ಇದು ಮೆಕ್ಕೆಜೋಳ ಬೆಳೆದ ಮೇಲೆ, ಯಾಕಂದ್ರೆ ಎಕ್ಸಾಸ್ಟಿವ್ ಕ್ರಾಪ್ ಅಂತ ಹೇಳ್ತೀವಿ, ಅದು ಬಹಳಷ್ಟು ಪೋಷಕಾಂಶಗಳನ್ನ ಹೀರ್ಕೊಳ್ತದೆ. ಅದಕ್ಕೆ ಮುಂದಿನದಕ್ಕೆ ಸ್ವಲ್ಪ ಫಲವತ್ತತೆ ಇರಲಿ ಆ ಮಣ್ಣಿನೊಳಗ ಅನ್ನೋ ದೃಷ್ಟಿಯಿಂದ ನಾವೇನ್ ಮಾಡಿದ್ವಿ, ಬ್ರೌನ್ ಮ್ಯಾನ್ಯುವರಿಂಗ್, ಗ್ರೀನ್ ಮ್ಯಾನ್ಯುವರಿಂಗ್ ಅಂತ ಹೇಳ್ತೀವಿ, ಹಸಿರೆಲೆ ಗೊಬ್ಬರ ಅಂತ ಹೇಳ್ತೀವಿ. ಕಂದು ಗೊಬ್ಬರ ಹೆಂಗ್ ಮಾಡಬೇಕು, ಗ್ರೀನ್ ಮ್ಯಾನ್ಯುವರಿಂಗ್ ಅಂದ್ರೆ ಹಸಿರೆಲೆ ಗೊಬ್ಬರ ಹೆಂಗ್ ಮಾಡಬೇಕು, ಹಸಿರೆಲೆ ಗೊಬ್ಬರ ಕಿತ್ಕೆ ಹಾಕ್ತಿರಿ, ಕಿತ್ಲ ಕಾರ್ಮಿಕರೇ ಸಿಗ್ಲಿಲ್ಲ ಅಂದ್ರ ಇದು ರೈತರಿಗೆ ಸಮಸ್ಯೆ ಆಗ್ಬಾರ್ದು ಅಂತ ತಿಳ್ಕೊಂಡು ನಮ್ಮ ವಿಚಾರದೊಳಗ ಒಂದು ವಿಷಯವನ್ನ ಇದನ್ನ ಒತ್ತಟ್ಟಿಟ್ಟು ನಾವು ಬ್ರೌನ್ ಮ್ಯಾನ್ಯುವರಿಂಗ್ ಇದ್ದಂತದಲ್ಲೇ ಈಗ ನಾವು 3 ಫೀಟ್ ಅಂತರದೊಳಗೆ ಬೆಳೆದಿರ್ತೀವಲ್ಲ ಅದರ ಮಧ್ಯದಲ್ಲಿ ಬೆಳೆದಿರ್ತಕ್ಕಂಥದ್ದು, ಈಗ ನಾವು ಅಲ್ಲದರೊಳಗೆ ತಗೊಂಡಿದ್ದು ಒಂದು ದಹಿಂಚ ಅಂತ ತಗೊಂಡಿವಿ ಸರ್, ಇನ್ನೊಂದು ಸೆಣಬು, ಆಮೇಲೆ ಇನ್ನೊಂದು ಕೌಪಿ ಅಲಸಂದಿ, ಅಲಸಂದಿ ಒಂದು ತಗೊಂಡೆವು, ತಗೊಂಡು ಆಮೇಲೆ ಸಿಂಪರಣೆ ಮಾಡಿದೆವು. ಪೋಸ್ಟ್ ಎಮರ್ಜೆಂಟ್ ಹರ್ಬಿಸೈಡ್ ಅಂತೇಳಿ ಅಂದ್ರೆ ಕಳೆನಾಶಕವನ್ನು ಸಿಂಪರಣೆ ಮಾಡಿದೆವು, ಕಳೆನಾಶಕ ಸಿಂಪರಣೆ ಮಾಡಿದೆವು. ಅಂದ್ರೆ ಇಲ್ಲಿ ಎರಡು ರೀತಿ ಉಪಯೋಗ ಆಗಿರ್ಬೇಕು, ಒಂದು ಹಸಿರೆಲೆ ಗೊಬ್ಬರ ಆಗಿರ್ಬೇಕು ಅಂದ್ರೆ ಕ್ರಾಪ್ ರೆಸಿಡ್ಯೂ ಅಥವಾ ಸಸ್ಯಾವಶೇಷಗಳು ಭೂಮಿಗೆ ದೊರಕಿರಬೇಕು, ಒಂದು. ಎರಡನೇದ್ದು ನಮ್ದು ಕಳೆ ನಿಯಂತ್ರಣ ಆಗಿರ್ಬೇಕು, ಮೂರನೇದ್ದು ಮುಂದಿನ ಬೆಳೆಗೆ ಫಲವತ್ತತೆ ಇರಬೇಕು. ಅದಕ್ಕೆ ನಮ್ಮ ಅಚ್ಚುಕಟ್ಟು ಪ್ರದೇಶದೊಳಗೆ ನಾವೇನ್ ಹೇಳ್ತೀವಪ್ಪ ಅಂತಂದ್ರೆ, ಭತ್ತ ಭತ್ತ ಬಿಡ್ರಿ, ಮೆಕ್ಕೆಜೋಳ ಕಡಲೆ ಇಂಥವು ಬರ್ರಿ, ಅಂದ್ರ ಮಣ್ಣಿನ ಒಂದು ಫಲವತ್ತತೆಯನ್ನು ಕಾಪಾಡಲಿಕ್ಕೆ ಇದೊಂದು ಪರ್ಯಾಯ ಬೆಳೆ ಪದ್ಧತಿ ಅಂತ ಅನ್ಲಿಕ್ಕೆ ಇದೊಂದು ಸಲಹೆ ಸೂಚಕವಾಗಿ ಅಲ್ಲಿ ನಾವು ಮಾಡಿರತಕ್ಕಂತ ಸಂಶೋಧನೆ. ಈಗ ನೀವೇನು ಈ ದೆಂಚ ಬೆಳೆದ್ರಿ, ಸೆಣಬು ಬೆಳೆದ್ರಿ, ಅದ್ರ ಮೇಲೆ ಒಂದು ಔಷಧವನ್ನ ಸಿಂಪರಣೆ ಮಾಡಿದ್ರಿ, ಸಿಂಪರಣೆ ಮಾಡಿದ ನಂತರ ಅದು ಕಂದು ಬಣ್ಣಕ್ಕೆ ತಿರುಗುತ್ತದೆ, ಹೌದು, ಅದನ್ನೇ ನೀವು ಹೊಲಕ್ಕೆ ಕೊಡಬೇಕು, ಅದಕ್ಕೆ ಅದು ಅಲ್ಲೇ ಉಳಿಲಿ ಅಂದ್ರೆ ನಿಮ್ ಜೊತೆ ಅದು ಏನಾಗುತ್ತ ಸರ್, ಅಲ್ಲಿ ಇನ್ನೊಂದು ಅಂದ್ರೆ ಆ ದ್ವಿದಳ ಧಾನ್ಯ ಭೂಮಿಗೆ ಸೇರಿಸುವುದು ಅಲ್ಲದೇ ಅಲ್ಲಿ ಮಾಡ್ತಕ್ಕಂಥದ್ದು ಇನ್ನೊಂದು ಒಂದು ಬೇಸಾಯ ಪದ್ಧತಿ ಅಂದ್ರೆ ಕಳೆ ನಿಯಂತ್ರಣ ಅಂತ ಹೇಳ್ತೀವಿ ನಾವು, ಆ ಕಳೆ ನಿಯಂತ್ರಣನೂ ಮಾಡ್ಬಿಡ್ತಾರೆ, ಅಂದ್ರೆ ಕಳೆಗಳು ಸಹಿತ ಪೋಷಕಾಂಶಗಳನ್ನು ಒದಗಿಸಬಹುದು ಅನ್ನುವಂತಹ ಮಾತು. ಎಲ್ಲೆಲ್ಲಿ ಕಳೆನಾಶಕ ಉಪಯೋಗ ಮಾಡ್ತೀರಿ ಅವು ಸುಟ್ಟು ಮತ್ತೆ ಅದೇ ರೀತಿ, ಅದಕ್ಕೆ ಸಸ್ಯಾವಶೇಷಗಳ ಬಳಕೆ ಕೃಷಿಯಲ್ಲಿ. ಅಂದ್ರೆ ಒಂದು ಡಾಕ್ಟರ್ ಇಲ್ಲಿ ನನಗೆ ಒಂದು ಪ್ರಶ್ನೆ ಏನಂತಂದ್ರೆ, ಈಗ ನೀವೇನು ಔಷಧಗಳನ್ನು ಬಳಸ್ತಾ ಇದ್ದೀರಿ, ರಾಸಾಯನಿಕಗಳನ್ನು ಬಳಸ್ತಾ ಇದ್ದೀರಿ, ಅದರಿಂದ ಏನ್ ತೊಂದರೆ ಆಗುದಿಲ್ಲ ಅಂತೀರಿ? ಹೌದು, ಅದನ್ನು ಕೂಡ ನಾವು ಅನಲೈಸಿಸ್ ಮಾಡಿದೀವಿ. ಬಟ್ ಏನಾಗುತ್ತೆ, ನಮಗೆ ಮೊದಲು ಇದಕ್ಕಿಂತ ಪೂರ್ವದಲ್ಲಿ ನಿಮಗೊಂದು ಹೇಳಿದ್ನ, ಸಾಂದರ್ಭಿಕವಾಗಿ ಕೃಷಿಯನ್ನು ಮಾಡಬೇಕಾಗತ್ತ, ಎಲ್ಲಿ ಸಮಸ್ಯೆದ ಆಳುಗಳು ಸಿಗಲ್ಲಪ್ಪ ಅಂತ ಸಂದರ್ಭದೊಳಗ ಕೆಲವೊಂದು ಸಂದಿಗ್ಧ ಹಂತದಲ್ಲಿ ನಾವು ಈಗ ನಮಗೆ ನಾವು ಒಬ್ಬರೇ ಇದೀವಿ ನಮಗೆ ಇಷ್ಟೆಲ್ಲ ಆಗಂಗಿಲ್ಲ, ಕಳೆನಾಶಕ ಹೊಡಿಬೇಕು. ಹೌದು, ನನ್ನ ವಿಚಾರದೊಳಗೆ ಏನಿತ್ತು, ರೈತರಿಗೆ ಸಮಸ್ಯೆ ಆಗಬಾರ್ದು ಆ ಉದ್ದೇಶ ಇಟ್ಟುಕೊಂಡು ಸಂಶೋಧನೆ ಮಾಡಿರ್ತೀನಿ, ಇದರಿಂದ ಹಾನಿ ಅದೋ ಇಲ್ಲೋ ಅಂತಕ್ಕಂಥದ್ದು ಕಂಡುಕೊಳ್ಳಿಕ್ಕೆ ಮತ್ತೊಂದು ಬೇರೆ ಬದಲಾವಣೆಯನ್ನು ಕಂಡುಕೊಳ್ಳೋಣ. ಸಾಮಾನ್ಯವಾಗಿ ಈಗೇನು ಇದು ದೆಂಚ ಆಗ್ಲಿ ಅಥವಾ ಸೆಣಬಾಗ್ಲಿ ಸುಮಾರು ಒಂದು 40 ದಿವಸದ ಒಂದು ನೇಗಿಲ ಹಾಯಿಸಿ ಮುಗ್ಗು ಹೊಡೆದ್ ಬಿಟ್ರೆ ಮಣ್ಣಿನೊಳಗೆ ಸೇರ್ತದೆ, ಬಹಳ ಒಳ್ಳೆ ಗೊಬ್ಬರ ಆಗ್ತದೆ, ಇದು ಸರಳವಾಗಿ ಮಾಡುವಂತಹ ಒಂದು ಕೆಲಸ. ಇಂಥವನ್ನ ನಮ್ಮ ರೈತರು ಮಾಡಬೇಕು. ಈಗ ಸೆಣಬಾಗ್ಲಿ ದೆಂಚ ಆಗಲಿ ಈಗ ಮತ್ತೆ ಬೇರೆ ಬೀಜಗಳು ಹಸಿರೆಲೆ ಗೊಬ್ಬರದ ಬೀಜಗಳು ಅವು ಲಭ್ಯತೆ ಹೆಂಗಂತೀರಿ, ಎಲ್ಲಿ ಸಿಗ್ತಾವ ಅಂತೀರಿ? ಲಭ್ಯತೆ ಅಂತಂದ್ರೆ ನಾವು ರೈತರೇ ತಾವೇ ಇದನ್ನ ಬೆಳವಣಿಗೆ ಮಾಡ್ಕೋಬೇಕು ಒಂದು, ಇಲ್ಲಾಂತಂದ್ರೆ ಈಗ ರೈತ ಸಂಪರ್ಕ ಕೇಂದ್ರದಲ್ಲಿ ಬೆಳಿತಿರ್ತಾರೆ, ಸಿಗ್ತಾವ. ಈಗ ಏನದಪ್ಪ ಅಂತಂದ್ರೆ ರೈತ ಸಂಪರ್ಕ, ಈಗ ದೆಂಚ ಅಂತಕ್ಕಂಥದ್ದು ಈಗಾಗಲೇ ರೈತರೆಲ್ಲ ಪ್ರಾಕ್ಟೀಸ್ ಮಾಡಕತ್ತಾರಲ್ಲ ಸಿರುಗುಪ್ಪ ಗಂಗಾವತಿ ಅಲ್ಲೆಲ್ಲ ಹೋದಾಗ ಅವ್ರು ಏನ್ ಮಾಡಿಬಿಡ್ತಾರಪ್ಪ ಅಂತಂದ್ರೆ ಈ ಕೆನಲ್ ನೀರು ಬರೋದಕ್ಕಿಂತ ಮೊದಲು ನೀರೆಲ್ಲ ಹರಡಿ ಮೇಲೆ ದಂಚೆ ಬೆಳೆದು ಆಮೇಲೆ ಮುಗ್ಗು ಹೊಡಿತಾರ. ಹಾ, ಮುಗ್ಗು ಹೊಡೆದು ಆಮೇಲೆ ಅವ್ರೇನದ ಭತ್ತವನ್ನ ನಾಟಿ ಮಾಡುವುದಂತಕ್ಕಂಥದ್ದು ನಾವು ಕಂಡುಕೊಡ್ತೀವಿ. ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಅವೇರ್ನೆಸ್ ಇದೆ. ಹಾ, ಇದು ಮಾಡೋದ್ರಿಂದ ನಮ್ಗೆ ಫಲವತ್ತತೆ ಅದ ರೈತರಿಗೆ ಗುರುತಾಗತ್ತದ. ಸೊ ಅದೇ ರೀತಿ ಅದೇ ಒಂದು ನಾವು ಥೀಮನ್ನು ಇಟ್ಟುಕೊಂಡು ನಾವು ಇಲ್ಲಿ ಒಂದು ಸಂಶೋಧನವನ್ನ ಮಾಡಿದ್ರೆ ಅಡ್ಡಿ ಇಲ್ಲ. ಅಂದ್ರೆ ಸಾಕಷ್ಟು ವಿಚಾರಗಳು ನಮ್ಮ ರೈತರು ತಿಳ್ಕೊಬೇಕು. ಈ ಬೆಳೆ ಉಳಿಕೆಗಳನ್ನ ಆದಷ್ಟು ನಾವು ನಮ್ಮ ಹೊಲದೊಳಗೆ ಕರಗಿಸುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕು. ಈ ಒಂದು ಕೆಲಸದೊಳಗೆ ಯಾವ ಮಷಿನ್ಗಳು ಉಪಯೋಗ ಆಗ್ತಾವ ಅಂತೀರಿ? ಬಹಳ ಒಳ್ಳೆ ಮಷಿನ್ಗಳು ಉಪಯೋಗ ಆಗುವಂತದ್ದು, ಕೆಲವೊಮ್ಮೆ ಕೂಲಿ ಆಳುಗಳು ಸಿಗಂಗಿಲ್ಲ. ಈಗ ಬಾಡಿಗೆ ಆಧಾರದ ಮೇಲೆ ಒಂದು ಮಷಿನ್ ತಂದು ಹೌದಪ್ಪ ನಾವು ಇದರಿಂದ, ಯಾಕಂದ್ರೆ ಸಾಕಷ್ಟು ದೊಡ್ಡ, ಈಗ ಒಂದ್ ಎಕರೆ ಬೇಡ, ಸಣ್ಣ ರೈತರು ಇರ್ತಾರೆ, 20-30 ಎಕರೆ 50 ಎಕರೆ ಗಟ್ಟಲೆ ಇರುವಂತವ್ರು ಒಂದ್ ಮಷಿನೇ ಬೇಕಾಗ್ತದ ಅವ್ರಿಗೆ ದೊಡ್ಡ ಮಷಿನ್. ಸರ್, ನೀವು ಕೇಳಿದ್ ಬಹಳ ಒಳ್ಳೆ ಪ್ರಶ್ನೆ. ಇದು ನಾವು ಪ್ರಾಕ್ಟೀಸ್ ಮಾಡಿವಿ. ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರ ಬಿಜಾಪುರದಲ್ಲಿ ಇದು ಪ್ರಾಕ್ಟೀಸ್ ಆಗಿಬಿಟ್ಟದ. ಬಹಳಷ್ಟು ಜನ ರೈತರು ರೋಟೋವೇಟರ್ ಅಂತ ಒಂದು ಬಹಳ ಸಮಂಜಸವಾಗಿರತಕ್ಕಂಥದ್ದು ಒಂದು ಮಷಿನ್ ಇದೆ. ಅದನ್ನ ನಾವು ಬಿತ್ತನೆ ಮಾಡಿ ಆಮೇಲೆ ಮುಂದೆ 45 ಪೂರ್ವದಲ್ಲಿ, ಅಂದ್ರೆ ಅದು ಹೂವು ಒಂದು 50% ಅಲ್ಲಲ್ಲೇ ಹೂವು ಕಂಡಾಗ ನಾವು ಮುಗ್ಗು ಹೊಡ್ರಿ ಅಂತ ಸಲಹೆಗಳನ್ನ ಕೊಡ್ತೀವಿ. ಆ ರೀತಿ ಅವರು ರೋಟೋವೇಟರ್ ಮುಖಾಂತರ ಹಾಕೋಬಹುದು. ಯಾವುದೇ ಇರಲಿ, ಈಗ ನಾವು ನೆಗಲಿ ತಗೊಂಡ್ರು ಕೂಡ ಅದು ಭೂಮಿ ಒಳಗೆ ಸೇರ್ತಕ್ಕಂತ ಒಂದು ಏನೋ ಅವಕಾಶವನ್ನ ಕೊಡಬೇಕು. ಅಂತ ಮಷಿನ್ಗಳನ್ನು ಉಪಯೋಗ ಮಾಡಬೇಕು. ಅದಕ್ಕಿಂತದೇ ತರಂಗಿಲ್ಲ. ನಾವು ಮಾಡ್ಕೊಂಡಿದ್ದು ರೋಟೋವೇಟರ್ ಈಗ ಒಳ್ಳೆ ಬೆಸ್ಟ್ ಒಂದು ಮಷಿನ್ ಅಂತ ಹೇಳ್ಬೋದು. ಇಲ್ಲ ಅಂತಂದ್ರೆ ತಮ್ಮ ನೇಗಿಲನ್ನು ಕೂಡ, ಹಾ, ನೇಗಿಲಿಂದ ಕೂಡ ಉಪಯೋಗ ಮಾಡ್ಕೊಂಡು. ಅದೇ ನಮ್ಗೆ ನಿಮ್ ತೊಗರಿದೊಂದು ಎಕ್ಸಾಂಪಲ್ ಕೊಟ್ಟಿನಲ್ಲ ಸರ್. ಅದು ಬಹಳ ಸಮಂಜಸವಾಗಿರ್ತಕ್ಕಂಥದ್ದು. ಬೆಳೆ ಉಳಿಕೆಗಳನ್ನ ನಾವು ಉಪಯೋಗ ಮಾಡ್ಕೊಳ್ಬೇಕು ಒಂದು. ಆಮೇಲೆ ಅದ್ರ ಜೊತೆಗೇನೆ ಈ ಏನು ನಾವು ಸುಡುವಂತ ಒಂದು ಕೆಲಸ ಏನ್ ಮಾಡ್ತಾ ಇದ್ದ, ಅದರಿಂದ ಏನು ಎಷ್ಟು ಪ್ರಮಾಣದ ನುಕ್ಸಾನ ಆಗ್ತದ ಅಂತಂದ್ರೆ? ಈಗ ಸುಡೋದ್ರಿಂದ ಸರ್ ಅಲ್ಲಿ ಏನಾಗ್ಬಿಡ್ತಪ್ಪ ಅಂತಂದ್ರೆ ಅದರೊಳಗ ಪೋಷಕಾಂಶಗಳು ಆ ಭೂಮಿಗೆ ಅಥವಾ ಆ ಮಣ್ಣಿಗೆ ಏನು ನಾವು ದೊರಕಿಸಬೇಕಾಗಿರ್ತದ ಅಂತದ ಸರ್ ಅಂಗಲ್ಲ, ಅದು ಬೂದಿ ಆಗ್ಬಿಡ್ತದೆ. ಬೂದಿ ಆದ್ರೆ ಆ ಬೂದಿ ನಾವು ಅಲ್ಲಿ ಹಾಕಿದೇವಪ್ಪ ಅಂತಂದ್ರೆ ಬೂದಿ ಒಂದು ಭೌತಿಕ ಗುಣಧರ್ಮಕ್ಕೆ ಸಹಾಯಕ ಆಗುದಿಲ್ಲ. ಒಂದು ಭೌತಿಕ ಗುಣಧರ್ಮ, ಒಂದು ಮಣ್ಣು, ಒಂದು ರಾಸಾಯನಿಕ, ಒಂದು ಜೈವಿಕ ಕ್ರಿಯೆ ಬರಬೇಕಾಗಿತ್ತಂದ್ರೆ ಅಲ್ಲಿ ಸಾವಯವ ಅಂತಕ್ಕಂಥದ್ದು ಬೇಕಾಗುತ್ತೆ. ಸಂಪೂರ್ಣವಾಗಿ ಪೋಷಕಾಂಶಗಳು ಹಾಳಾಗಿ ಹೋಗ್ಬಿಡ್ತಾವ. ಹೌದೌದು. ಅದರಿಂದ ಏನೇನು ಉಪಯೋಗ ಇಲ್ಲ, ಅದರಿಂದ ನಷ್ಟನೇ ಹೆಚ್ಚಾಗ್ತದೆ. ನಷ್ಟನೇ ಹೆಚ್ಚಾಗುತ್ತೆ. ಆದ್ರಿಂದ ನಿಮ್ಗೆ ಬೂದಿಯಿಂದ ಸಿಗೋದೇನು ಬಹಳ ಪೊಟ್ಯಾಸ್ ಬಹಳ ಸಿಗಬಹುದು. ಅದು ಬಿಟ್ಟರೆ ಭೌತಿಕ ಗುಣಧರ್ಮ ಒಳಗೂ ಆ ಮಣ್ಣಿಗೆ ಸಿಗಲ್ಲ. ಹಿರೇಮಠ ಅವರೇ, ಈಗ ಈ ವಿಷಯದ ಬಗ್ಗೆ ನಮ್ಮ ರೈತರು ಎಷ್ಟು ತಿಳ್ಕೊಂಡ್ರು ಕಡಿಮೆನೆ, ಅದನ್ನ ತಾವು ತಿಳ್ಕೊಂಡ್ರೆ ಮತ್ತೆ ಬೇರೆಯವರು ಕೂಡ ತಿಳಿಸುವಂತ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕು. ಅವರು ಏನಾದರೂ ನಿಮ್ ಜೊತೆಗೆ ಚರ್ಚೆ ಮಾಡಬೇಕು ಅಂತಂದ್ರೆ ಅವರಿಗೆ ನಿಮ್ಮ ಮೊಬೈಲ್ ನಂಬರ್ ಅನ್ನು ಕೊಡ್ತೀನಿ. ಆಯ್ತು ಸರ್. 97-3-55-33-33. ರೈತ ಬಂಧುವರೇ, ಈಗೇನು ಹಿರೇಮಠ ಅವರು ತಮ್ಮ ಮೊಬೈಲ್ ನಂಬರ್ ಅನ್ನು ಕೊಟ್ಟಾರ, ನಾನು ಇನ್ನೊಂದ್ಸಲ ಅದನ್ನು ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 97-3-55-33-33 ಈ ನಂಬರನ್ನ ತಾವು ಸಂಪರ್ಕ ಮಾಡಿ ಹೆಚ್ಚಿನ ವಿಚಾರಗಳನ್ನು ಅವರಿಂದ ತಿಳ್ಕೊಳ್ಬಹುದಾಗಿದೆ. ಒಳ್ಳೆಯದು ಕುಮಾರಸ್ವಾಮಿ ಹಿರೇಮಠ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಸಸ್ಯಾವಶೇಷಗಳು ಎಷ್ಟು ಮಹತ್ವದ್ದದಾವ, ನಮ್ಮ ಕೃಷಿ ಒಳಗೆ ನಮ್ಮ ಮಣ್ಣಿನ ಆರೋಗ್ಯವನ್ನು ಕಾಪಾಡೋದ್ರೊಳಗೆ ಎಷ್ಟು ಮಹತ್ವದ್ದದಾವ, ಮತ್ತು ಅವುಗಳನ್ನೇ ನಾವು ಯಾಕೆ ಉಳಿಸಬೇಕು, ಯಾಕೆ ನಾವು ಉಪಯೋಗ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ಒಳ್ಳೆಯ ವಿಚಾರಗಳನ್ನು ತಿಳಿಸಿಕೊಟ್ರಿ. ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕೃಷಿಯಲ್ಲಿ ಉಳಿಕೆಗಳ ಮರುಬಳಕೆ ಈ ಕುರಿತು ಡಾಕ್ಟರ್ ಕುಮಾರಸ್ವಾಮಿ ಹಿರೇಮಠ ಅವರೊಂದಿಗೆ ಸಂದರ್ಶನವನ್ನು ಆಲಿಸಿದ್ರಿ. ಇವರನ್ನು ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರೂಳಿ. ಆತ್ಮೀಯ ರೈತ ಬಾಂಧವರೇ, ಅಧಿಕ ಇಳುವರಿಗೆ ಎಲ್ಲ ಬೆಳೆಗಳಿಗೆ ಎಲ್ಲ ಮಣ್ಣಿಗೆ ಎಲ್ಲ ಹಂಗಾಮಿಗೆ ಬಳಸಿ ಫ್ಯಾಕ್ಟ್ ರಸಗೊಬ್ಬರಗಳು ಫ್ಯಾಕ್ಟಂಪಾಸ್ 20-20-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಅಧಿಕ ಇಳುವರಿಗಾಗಿ ಬಳಸಿ. ಉತ್ಕೃಷ್ಟತೆ ಗುಣಮಟ್ಟಕ್ಕೆ ಇನ್ನೊಂದು ಹೆಸರೇ ಭಾರತ ಸರ್ಕಾರದ ಉದ್ಯಮ ಫ್ಯಾಕ್ಟ್ ಸಂಸ್ಥೆಯ ಗೊಬ್ಬರಗಳು. ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 20-20-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಬಳಸಿ.

ಮಾಡಿ ಬೇಡಿದರೆ ಸೀನ ಓಡ